ನಡುವೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ವ್ಯವಸ್ಥೆಯನ್ನು ಮಾಡಿದೆ. ಬೆಂಗಳೂರು ಕಂಟೋನ್ಮೆಂಟ್ ತಿರುವನಂತಪುರಂ ನಾರ್ತ್ ಹಾಗೂ ಎಸ್ಎಂವಿಟಿ ಬೆಂಗಳೂರು ತಿರುವನಂತಪುರಂ ನಾರ್ತ್, ಎಸ್ಎಂವಿಟಿ ಬೆಂಗಳೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಕೆಆರ್ಪುರಂ, ಬಂಗಾರಪೇಟೆ, ಸೇಲಂ ಮತ್ತಿತರ ನಿಲ್ದಾಣಗಳಲ್ಲಿ ನಿಲ್ಲಲಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ನಿಧನ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮುಖ್ಯಮಂತ್ರಿ. ಧಾರವಾಡದಲ್ಲಿ 36 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹೊಸ ಎಕ್ಸಲೆನ್ಸ್ ಕೇಂದ್ರ ಸ್ಥಾಪನೆ. ತುಂಗಭದ್ರಾ ಜಲಾಶಯದ ಗೇಟ್ ಬದಲಾವಣೆ ಆಗುವವರೆಗೂ ನೀರು ಬಿಡದಿರಲು ಸರ್ಕಾರದ ನಿರ್ಧಾರ. ಇಂದು ಮಕ್ಕಳ ದಿನಾಚರಣೆ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ, ಈ ಕುರಿತು ಡಾ ಬೋರಯ್ಯ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ನಂತರ ಮುಳಬಾಗಿಲು ತಾಲೂಕು ಕವತನಹಳ್ಳಿಯ ಎಂ ಗೌರಮ್ಮ ಮತ್ತು ಸಂಘದಿಂದ ಸೋಪಾನೆ ಪದ ಪ್ರಸಾರವಾಗಲಿದೆ. ಈಗ ಮೊದಲಿಗೆ ಒಂದು ಜಾಹೀರಾತು. ಕರೋಡ್ ಸೇ ಜ್ಯಾದಾ ಲೋಗೋ ಕೋ ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ, ಈ ಕುರಿತು ಡಾ ಬೋರಯ್ಯ ಅವರೊಡನೆ ಸಂದರ್ಶನವನ್ನು ಈಗ ಕೇಳೋಣ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವದ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಪೋಷಕಾಂಶಗಳ ನಿರ್ವಹಣೆಯನ್ನು ಕೂಡ ಯಾವ ಥರ ಮಾಡಬೇಕು, ಪೋಷಕಾಂಶಗಳ ನಿರ್ವಹಣೆ ಮಾಡ್ತಾ ಇಲ್ಲ ಅಂದರೆ ಏನಾಗುತ್ತೆ, ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡಿದರೆ ನಮಗೇನು ಲಾಭ ಇದೆ, ಹೀಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬೋರಯ್ಯ ಬಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಬೋರಯ್ಯ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ತೆ. ಹೇಳಿ, ಈ ಒಂದು ಪೋಷಕಾಂಶಗಳ ಮಹತ್ವ ಕೃಷಿ ಬೆಳೆಗೆ ಮತ್ತೆ ತೋಟಗಾರಿಕೆ ಬೆಳೆಗಳಲ್ಲಿ ಎಷ್ಟು ಮಹತ್ವವಿದೆ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ, ಎಲ್ಲರೂ ಗಮನಿಸಬೇಕಾಗಿರೋ ಮಹತ್ವ ಇದರದು. ಮಾನವನಿಗೆ ಯಾವ ರೀತಿ ಆಹಾರ ಮುಖ್ಯನೋ ಅದೇ ರೀತಿನೇ ಪ್ರತಿಯೊಂದಿಗೂ, ಪ್ರತಿಯೊಂದು ಬೆಳೆಗೂ ಸಹ ಪೋಷಕಾಂಶಗಳು ಮುಖ್ಯವಾಗುತ್ತೆ. ಯಾಕಂತಂದು ಹೇಳಿದ್ರೆ ಪೋಷಕಾಂಶಗಳು ವಿವಿಧ ರೂಪಗಳಲ್ಲಿ ಆ ಬೆಳೆಗಳಿಗೆ ಸಿಗ್ತಾ ಇದೆ. ಗಾಳಿಯಿಂದಾಗಿರ್ಬೋದು, ನೀರಿನ ಮುಖಾಂತರ ಆಗಿರ್ಬೋದು, ಅಥವಾ ಮಣ್ಣಿನ ಮುಖಾಂತರ ಆಗಿರ್ಬೋದು, ಅಥವಾ ನಾವು ಅದಕ್ಕೆ ಆ ಬೆಳೆಗೆ ನೀಡುವಂತ ಗೊಬ್ಬರಗಳಿಂದ ಆದರೂ ಸಹ ಪೋಷಕಾಂಶಗಳು ಸಿಗ್ತಾ ಇದ್ದಾವೆ. ಆ ಪೋಷಕಾಂಶಗಳನ್ನು ತಗೊಂಡ್ಬಿಟ್ಟು ಆಯಾ ಬೆಳೆಗಳಿಗೂ ನಮಗೆ ಆಹಾರನ ಒದಗಿಸುತ್ತೆ. ಆಹಾರನ ನಾವು ಮಾನವ ಜಾಂಗ ನಾವು ತಿಂತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಪೋಷಕಾಂಶಗಳು ಬಹಳ ಬೆಳೆಗಳಿಗೆ ಮುಖ್ಯವಾಗಿರುತ್ತೆ. ಇದು ಒಂದು ಉತ್ತರ. ಇನ್ನೊಂದೇನಂದ್ರೆ, ಇನ್ನೊಂದು ನಾವು ಇದನ್ನ ಇನ್ನೊಂದು ಮುಖದಲ್ಲಿ ನೋಡಬೇಕಾದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾನವನ ಆರೋಗ್ಯ ಸಾಕಷ್ಟು ಅದಗೆಡ್ತಾ ಇದೆ. ಈ ಅದಗೆಡಕ್ಕೆ ಸಹ ಇದು ಒಂದು ಪೋಷಕಾಂಶಗಳು ಬೆಳೆಗೆ ಕೊಡೋದು ಬಹಳ ಮುಖ್ಯವಾಗುತ್ತೆ. ಹೆಂಗಪ್ಪ ಅಂತೇಳಿ ನೀವು ಒಂದು ಪ್ರಶ್ನೆಗೆ ಕೇಳಬಹುದು ಅಥವಾ ಬರಬಹುದು. ಹೌದೌದು. ಹೆಂಗೆ ಅಂತ ಹೇಳಿದ್ರೆ, ಇವಾಗ ಸಾರಜನಕನ ನಾವು ಕೊಡ್ತಾ ಇದೀವಿ, ಅಥವಾ ರೈತ ಬಂಧವರೆಲ್ಲ ಯೂರಿಯಾನ ಕೊಡ್ತಾ ಇದೀವಿ. ಯೂರಿಯಾನ ಕೊಟ್ಟಂಗೆಲ್ಲ ನಾವು ಸಾರಜನಕವನ್ನು ಯಥೇಚ್ಛವಾಗಿ ಆ ಬೆಳೆಗೆ ಕೊಡ್ತಾ ಇದೀವಿ. ಒಂದು ಪೋಷಕಾಂಶವನ್ನ ಯಾವುದೇ ಬೆಳೆ ತಗೊಳ್ಳಿ, ಜಾಸ್ತಿ ಕೊಟ್ರೆ ಇಲ್ಲಿ ಸುಮಾರು ಪ್ರಕ್ರಿಯೆಗಳು ಆಗ್ತಾ ಇದಾವೆ. ಭೂಮಿಯಲ್ಲಿ, ವಾತಾವರಣದಲ್ಲಿ ಸುಮಾರು ಪ್ರಕ್ರಿಯೆಗಳು ಆಗ್ತಾ ಇದಾವೆ. ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ, ಸಾರಜನಕ ಜಾಸ್ತಿ ಆದಾಗ ಅದರಲ್ಲಿ ರಂಜಕ ಹೆಚ್ಚು ಕಡಿಮೆ ಆಗ್ಬೋದು, ಮತ್ತೊಮ್ಮೆ ಪೊಟ್ಯಾಶು ಅವೈಲೆಬಿಲಿಟಿ ಅಂದ್ರೆ ಅದು ಸಿಗುವ ಪ್ರಮಾಣ ಹೆಚ್ಚು ಕಡಿಮೆ ಆಗ್ಬೋದು. ಇದು ಒಂದು ಕಾರಣ. ಆಮೇಲೆ ಎರಡನೇದೇನಂತ ಹೇಳಿದ್ರೆ, ಈ ಒಂದು ಸಾರಜನಕ ಏನಿದೆಯಲ್ಲ, ಆ ಸಾರಜನಕ ಯಾವುದೇ ಬೆಳೆಯ ಎಲೆ ಮತ್ತೆ ಆಮೇಲೆ ಆ ಒಂದು ಪ್ರೋಟೀನ್ ಉತ್ಪಾದನೆಯಲ್ಲಿ ಬಹಳ ಮುಖ್ಯ ವಹಿಸುತ್ತಿದ್ದು. ಈ ಹಿನ್ನೆಲೆಯಲ್ಲಿ ನಾವು ಪೋಷಕಾಂಶಗಳು ಪ್ರತಿಯೊಂದು ಬೆಳೆಗೂ ಸಹ ಬಹಳ ಮುಖ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಂದ್ರೆ ಈಗ ಉದಾಹರಣೆಗೆ ಈಗ ನಾವು ಯಾವುದೋ ಒಂದು ಆಹಾರ ತಿಂತೇವೆ ಅಂತ ಇಟ್ಕೊಳ್ರಿ, ಹೌದು, ಅದರಲ್ಲಿ ಹುಳಿ ಜಾಸ್ತಿ ಆಗ್ಬಿಟ್ಟು ಉಪ್ಪು ಕಡಿಮೆ ಆದ್ರೆ ಏನಾಗುತ್ತೆ? ಹೌದೌದು, ತಾವೇಳೋದು ತುಂಬಾ ಇದು. ಅಂದ್ರೆ ಒಂದು ಸಂಬಾರಕ್ಕೆ ಖಾರ ಆಗಿರ್ಬೋದು ಉಪ್ಪು ಆಗಿರ್ಬೋದು ಸ್ವಲ್ಪ ಜಾಸ್ತಿ ಒಂದು ಜಾಸ್ತಿ ಆಗ್ಬಿಡ್ತಪ್ಪ ಈ ಖಾರ ಉಪ್ಪು ಹುಳಿಯಲ್ಲಿ, ಯಾವ್ದೋ ಖಾರ ಜಾಸ್ತಿ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಜಾಸ್ತಿ ಆಗೋಗ್ಬಿಟ್ಟು ಅದ್ರದ್ದು ಅದು ಪರಿಣಾಮ ಏನಾಗುತ್ತೆ? ಅದೇ ರೀತಿನೇ ಬೆಳೆಗಳಲ್ಲೂ ಸಹ ಅಷ್ಟೇನೆ, ಆಯಾ ಬೆಳೆಗೆ ಒಂದು ಜಾಸ್ತಿ ಆದ್ರೆ ಅದರ ಒಂದು ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ, ಅದರ ತೀವ್ರತೆ ಜಾಸ್ತಿ ಆಗುತ್ತೆ. ಆ ತೀವ್ರತೆಯಿಂದ ಏನೇನಾಗುತ್ತೆ, ಒಂದು ಆ ಒಂದು ಎಲೆಗಳು ಅಥವಾ ಹೂವು ಹಣ್ಣದಿದೆಯಲ್ವಾ ಅದು ಕಚ್ಚೋದು ಪ್ರಾಬ್ಲಮ್ ಆಗುತ್ತೆ, ಅಂದ್ರೆ ಹೂ ಹಿಡಿಯೋದು ಪ್ರಾಬ್ಲಮ್ ಆಗುತ್ತೆ, ತೊಂದರೆ ಆಗುತ್ತೆ. ಆಮೇಲೆ ಎರಡನೇ ದಿನ ಅಂತ ಹೇಳಿದ್ರೆ ತೀವ್ರತೆ ಜಾಸ್ತಿ ಆದಾಗ ಅದನ್ನ ಕಡಿಮೆ ಆದ್ರೆ ತುಂಬಾ ಬೇರೆ ಪೋಷಕಾಂಶಗಳು, ಯಾವುದು ಪೋಷಕಾಂಶ ಆಗ್ತೀವಿ, ಬೇರೆ ಪೋಷಕಾಂಶಗಳು ಲಭ್ಯತೆ ಸಹ ಕಡಿಮೆ ಆಗುತ್ತೆ, ಇದು ಸಹ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಆಮೇಲೆ ಇದಾದ್ಮೇಲೆ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೀವಿ ಬೆಳವಣಿಗೆ, ಆಯಾ ಬೆಳೆಗಳ ಬೆಳವಣಿಗೆ ತುಂಬಾ ಕುಂಠಿತ ಆಗ್ತಾ ಇದೆ, ಇದು ಸಹ ಒಂದು ಕಾರಣ ಇರಬಹುದು. ಅಥವಾ ನೀವು ಸಡನ್ ಆಗಿ ನೀವು ಗೊಬ್ಬರ ಅಥವಾ ಯಾವುದೇ ಒಂದು ಪೋಷಕಾಂಶಗಳು ಹಾಕ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ಕುಂಠಿತವಾಗಿ, ಮತ್ತೆ ಆಮೇಲೆ ಆ ಕತ್ತನ್ನ ಸಸಿ ಬರ್ತಾ ಇತ್ತಲ್ಲ ಆ ಕತ್ತನ್ನ ಪಕ್ಕಕ್ಕಾಗುತ್ತೆ, ಅಂದ್ರೆ ಡ್ಯಾಂಪಿಂಗ್ ಅಂತ ಹೇಳ್ತೀವಿ. ಡಾಕ್ಟರ್ ಬೋರೆ ಅವರೇ, ನಾವು ಹೀಗೆ ಹೇಳ್ತಾ ಇರೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಈಗ ಯಾವ್ದೋ ಒಂದು ನಾವು ಗಿಡ ಹಾಕಿದ್ದೇವೆ, ಗೊಬ್ಬರನು ಕೂಡ ಕೊಟ್ಟಿದ್ದೇವೆ, ಈಗ ನಾವು ಹೇಳಿದ್ವಲ್ಲ ಯಾವ್ದೋ ಒಂದು ಅಂಶ ಅದಕ್ಕೆ ಕಡಿಮೆ ಆಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಮನುಷ್ಯರು, ನಾವು ನಮ್ ನಾಲಿಗೆ ಹೇಳುತ್ತೆ ಇದು ಹೀಗಿದೆ ಹೀಗಿದೆ, ಹೌದು ನಾವ್ ಹೇಳ್ತೀವಿ. ಹಾ ಪಾಪ ಗಿಡ ಹೇಗ್ ಹೇಳುತ್ತೆ, ಸಸ್ಯ ಹೆಂಗ ಮಾಡ್ಬೇಕು, ಅದಿ ಹೆಂಗೆ, ಅದು ಇದು ಒಳ್ಳೆ ಇದು ಹೆಂಗ್ ಹೇಳುತ್ತೆ. ಇವಾಗ ಸಾಮಾನ್ಯವಾಗಿ ನಾವು ಪೋಷಕಾಂಶಗಳಲ್ಲಿ ಪ್ರಧಾನ ಪೋಷಕಾಂಶಗಳು ಅಥವಾ ಪ್ರಾಥಮಿಕ ಪೋಷಕಾಂಶಗಳು ಅಂದ್ರೆ ನಾವು ಕರಿತೀವಿ. ಆಮೇಲೆ ಇದಾದ್ಮೇಲೆ ಮಾಧ್ಯಮಿಕ ಪೋಷಕಾಂಶಗಳು ಅಥವಾ ದ್ವಿತೀಯ ದರ್ಜೆಯ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು. ಆಮೇಲೆ ಇನ್ನೊಂದು ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಅಂತೇಳಿ ಮೂರು ವಿಧಾನದಲ್ಲಿ ನಾವು ಪರಿಗಣನೆ ತಗೊಂತಿದೀವಿ. ಇವು ಸೂಕ್ಷ್ಮ ಪೋಷಕಾಂಶಗಳಿದಾವಲ್ವಾ, ಅಂದ್ರೆ ಅದರಲ್ಲಿ ಬೋರಾನು, ಕಬ್ಬಿಣ, ಸತು ಇವೆಲ್ಲವನ್ನು ಏನಂತ ಹೇಳಿದ್ರೆ ಇವು ಆ ಒಂದು ಗಿಡಗಳಲ್ಲಿ ಬೆಳವಣಿಗೆ ಬರುತ್ತಲ್ಲ ಅಂದ್ರೆ ಕುಡಿ ಬರುತ್ತಲ್ಲ, ಕುಡಿ ಬರೋದ್ ಆ ಎಲೆಗಳಲ್ಲಿ ಇದರ ಒಂದು ಅಂಶ ಇರಬೇಕಾಗುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಅವಾಗ ಎಲೆ ಅಳದಿ ಬಣ್ಣತ್ತಿರೋದು, ಮತ್ತೆ ಆ ಒಂದು ಈಗ ಬೆಳವಣಿಗೆ ಬಂದಂತ ಕುಡಿ ಇದೆಯಲ್ಲ, ಕುಡಿ ಎಲ್ಲ ಮುಟ್ರು ಬರೋದು, ಅದು ಒಂದು ಸುತ್ಕಣಗಾಗದು, ಇವೆಲ್ಲ ಸಮಸ್ಯೆಗಳು ಕಾಣುತ್ತೆ. ಅಂದ್ರೆ ನಾವೀಗ ಗೊಬ್ಬರ ಬಳಸ್ತೇವೆ, ಎಲ್ಲಾ ಗೊಬ್ಬರ ಬಳಸ್ತೇವೆ, ಆದ್ರೆ ಅಲ್ಪ ಅಲ್ಪ ಕಡಿಮೆ ಪ್ರಮಾಣದ ಒಂದು ವಸ್ತು ಇರುತ್ತೆ, ಅದು ಬೋರಾನ್ ಹಾಕ್ಲೇಬೇಕು. ನೀವು ಬೋರಾನ್ ಹಾಕಿದ್ರೆ ಈ ಕಾಯಿ ಅಥವಾ ಹೂ ಬರೋದು ಜಾಸ್ತಿ. ಅದ್ ಹೆಂಗೆ ಅಂತ ಹೇಳಿದ್ರೆ ಬೋರಾನು ಈಗ ನಾವು ಸಂಬಾರ ಇದೆ, ಸಂಬಾರಕ್ಕೆ ಉಪ್ಪು ಹಾಕದಂಗೆ, ಉಪ್ಪು ಹಾಕಿಲ್ಲ ಅಂದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಆದ್ರೂ ಸಾರು ಸರಿ ಇರಲ್ಲ, ಉಪ್ಪು ಜಾಸ್ತಿ ಕಡಿಮೆ ಹಾಕಿದ್ರು ರುಚಿ ಇರಲ್ಲ. ಅದೇ ರೀತಿನೇ ಬೋರಾನ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಸತು ಆಗಿರ್ಬೋದು, ಇವೆಲ್ಲವೂ ಲಘು ಪೋಷಕಾಂಶಗಳು. ಆಮೇಲೆ ಇವು ಜಾಸ್ತಿ ಆದ್ರೂ ಸಮಸ್ಯೆ ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಆಯಾ ಬೆಳೆಗೆ ನಾವು ಕೊಟ್ಟಿದ್ದೇ ಆದ್ರೆ ಉತ್ತಮವಾದ ಫಲಿತಾಂಶ ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದು ನೀವು ಒಂದೊಂದು ಪ್ರಶ್ನೆ ಕೇಳಿದ್ರಿ, ಹೆಂಗೆ ನೀವು ಗುರುತು ಮಾಡೋದು, ಗುರುತು ಆಗೋದು ಅಂತೇಳಿ. ಸಾಮಾನ್ಯವಾಗಿ ಈ ಲಘು ಪೋಷಕಾಂಶಗಳು ಯಾವುದೇ ಒಂದು ಕೊರತೆಯನ್ನ ನಾವು ಈಗ ಬೆಳವಣಿಗೆ ಬರುತ್ತಲ್ಲ ಹೊಸ ಚಿಗುರಾಗಿರ್ಬೋದು, ಹೊಸ ಎಲೆಗಳಾಗಿರ್ಬೋದು, ಅಂತ ಇದರಲ್ಲಿ ತುಂಬಾ ಕಾಣ್ತೀವಿ ನಾವು. ಅದರದ್ದು ಒಂದು ಗುಣಗಳು ಆ ಇದ್ರಲ್ಲಿ ಕಾಣ್ತಾ ಇದೀವಿ. ಅಂದ್ರೆ ಹೊಸದಾಗಿ ಚಿಗುರು ಬಂದಾಗ ಎಲೆಯಲ್ಲಿ ಈಗ ಚಿಗುರು ಬಂದಿರುತ್ತೆ, ಹೊಸ ಕುಡಿ ಬಂದಿರುತ್ತೆ, ಅಂತ ಇದರಲ್ಲಿ ಈ ಒಂದು ಗುಣಲಕ್ಷಣಗಳ ಲಘು ಪೋಷಕಾಂಶ ಕೊರತೆಯನ್ನ ಕಾಣ್ತಾ ಇದೀವಿ. ಅಂದ್ರೆ ಅದು ಎಲೆ ಯಾವ ತರ ಕಾಣುತ್ತೆ? ಎಲೆ ಇವಾಗ ಹೇಳ್ಬೇಕು ಅಂತ ಹೇಳಿದ್ರೆ ಇವಾಗ ಐರನ್ ಅಂತ ಹೇಳಿದ್ರೆ ಕಬ್ಬಿಣ ಅಂಶ, ಕಬ್ಬಿಣ ಹೆಂಗ್ ಕಾಣುತ್ತೆ ಅಂತ ಹೇಳಿದ್ರೆ ಎಲೆ ಇರುತ್ತೆ, ಎಲೆಯಲ್ಲಿ ಎಲೆ ಪೂರ್ತಿ ಎಲ್ಲ ಹಳದಿ ಬಣ್ಣ ತಿರುಗಿರುತ್ತೆ. ಅವು ವೈನ್ಸ್ ಅಂತ ಹೇಳಿದ್ರೆ ನರಗಳಿದಾವಲ್ಲ, ನರಗಳು ಎಲೆಗಳ ನರಗಳು ಹಸಿರಿರ್ತವೆ, ಹಸಿರು ಬಣ್ಣದ ಇರುತ್ತೆ. ಅದು ನೀವು ಯಾವ್ದು ಕಬ್ಬಿಣದ ಅಂಶ, ಕಬ್ಬಿಣ ಕೊರತೆ ಇದೆ, ಈ ಎಲೆ ಈ ತರ ಕಾಣ್ತಾ ಇದೆ. ಆಮೇಲೆ ಇನ್ನೊಂದು ಬೋರಾನು, ತಾವ್ ಹೇಳಿದ್ರಿ ಬೋರಾನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಹೊಸ ಕುಡಿ ಬಂದಿರುತ್ತೆ, ಆ ಕುಡಿ ಒಂಥರ ಕಡ್ಡಿ ಆದಂಗಾಗುತ್ತೆ, ಆ ಕಡ್ಡಿ ಆಗೋಗ್ಬಿಟ್ಟು ಆ ಬೇಸ್ ಇದೆಯಲ್ಲ ಅಂದ್ರೆ ಆ ಕುಡಿ ಬಂದಂತ ಜಾಗ ಅಲ್ಲಿ ಹಸಿರಾಗಿರುತ್ತೆ, ಕುಡಿ ಅದ್ರ ತುದಿ ಇದೆಯಲ್ಲ, ತುದಿ ಒಂಥರ ಒಣಗದಂಗಾಗುತ್ತೆ, ಒಣಗದಂಗೆ ಅದು ಬೋರಾನ್ ಡೆಫಿಷಿಯನ್ಸಿ ಅಂದ್ರೆ ಬೋರಾನ್ ಕೊರತೆಯಿಂದ ಅದಾಗುತ್ತೆ. ಅಂದ್ರೆ ಅದು ಯಾವ್ದೇ ಒಂದು ಹೂವು ಅಥವಾ ಬೆಳವಣಿಗೆ ಬರೋದಿಲ್ಲ ಅದು. ಓ, ಇದು ಇದ್ರ ನ್ಯೂನತೆಯಿಂದ ಹಂಗಾಗಿದೆ ಆಗುತ್ತೆ. ಆಮೇಲೆ ಇನ್ನೊಂದು ಅದೇ ಇದ್ರಲ್ಲೇನೆ ಕ್ಯಾಲ್ಸಿಯಂ, ಅದನ್ನು ಸಹ ಅಷ್ಟೇನೆ. ಅದು ಡಿಫರೆನ್ಸ್ ಏನಂತ ಹೇಳಿದ್ರೆ ಇದಕ್ಕೂ ಅದಕ್ಕೂ ಒಂಥರ ಆ ಕುಡಿ ಇದೆಯಲ್ಲ ರೌಂಡ್ ಆಗುತ್ತೆ, ಒಂದು ಪೇಪರೇ ಇದಾದಂಗೆ. ನಾವು ಸುತ್ತೀವಲ್ಲ ಪೇಪರ್ನ, ಫೋಲ್ಡ್ ಮಾಡ್ತೀವಲ್ಲ, ಆ ರೀತಿ ಆಗುತ್ತೆ. ಸುತ್ತಕೊಳ್ಳುತ್ತೆ ಎಲ್ಲ ಸುತ್ಕೊಂಡ್ಬಿಡುತ್ತೆ. ಅದು ಸುತ್ಕೊಂಡ್ಬಿಟ್ಟು ತುದಿಯಿಂದಲೂ ಸಹ ಒಣಗ್ತಾ ಬರುತ್ತದು. ಇದನ್ನು ಬಂದ್ರೆ ಇದ್ರ ಒಂದು ಸಮಸ್ಯೆಯಿಂದ ಕೊರತೆಯಿಂದ ಬಂದಿದೆ ಅಂತ ಹೇಳಿ. ರೈತ ಬಂದವರಿಗೆ ಸಾಮಾನ್ಯವಾಗಿ ಬುದ್ಧಿವಂತ ಇರ್ತಾರೆ, ಗೊತ್ತಿರ್ತದೆ, ತುಂಬಾ ವಿಜ್ಞಾನಿಗಳು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಇರ್ತೀರಿ, ಇಲಾಖೆಯವರು ಇರ್ತಾರೆ, ಅವ್ರಿಗೆ ಆಗಿಂದಾಗೆ ಮಾಹಿತಿನೂ ಹೋಗ್ತಾ ಇರುತ್ತೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ಕೃಷಿ ವಿಶ್ವವಿದ್ಯಾನಿಲಯಗಳಿದಾವೆ, ಮತ್ತೆ ಆಮೇಲೆ ರೈತ ಸಂಪರ್ಕ ಕೇಂದ್ರಗಳಿದಾವೆ, ಕೃಷಿ ಇಲಾಖೆ ಇದೆ, ಅವ್ರಿಗೆ ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಡಾಕ್ಟರ್ ಬೋರೆ ಅವರೇ, ಈಗ ಸಾಮಾನ್ಯವಾಗಿ ಈ ಒಂದ್ ಎಕರೆಗೆ ನಾವು ಯಾವ್ದೋ ಒಂದು ಭತ್ತ ಹಾಕ್ತಾ ಇದ್ದೇವೆ ಅಂತ ಇಟ್ಕೊಂಡ್ರೆ, ಈ ಇದು ಸೂಕ್ಷ್ಮ ಹೇಳಿದ್ರೆ ಪೋಷಕಾಂಶಗಳಿದ್ರೆ ಯಾವ ಪ್ರಮಾಣದಲ್ಲಿ ಇರಬೇಕಾಗುತ್ತೆ? ಅಂದ್ರೆ ಈಗ ಕಬ್ಬಿಣ ಇರ್ಬೋದು, ಈಗ ಬೋರಾನ್ ಆಗಿರ್ಬೋದು, ಕ್ಯಾಲ್ಸಿಯಂ, ಹೌದೌದು, ಇದು ದೊಡ್ಡ ಪ್ರಮಾಣ ಎನ್ ಪಿ ಕೆ ಬಿಟ್ಟು ನಾ ಹೇಳ್ತಾ ಇರೋದು. ಹೌದೌದು, ಅಲ್ಲದೆ ನಾನು ಮೊದಲೇ ಹೇಳಿದೆ, ಪ್ರಧಾನ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಮಧ್ಯಮ ಪೋಷಕಾಂಶಗಳು ಬಳಸ್ತಾರೆ. ಅದರಲ್ಲಿ ಪ್ರಧಾನ ಪೋಷಕಾಂಶಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಅವು ಮೂರನ್ನ, ಇವು ಯಥೇಚ್ಛವಾಗಿ ಬೇಕಾಗುತ್ತೆ. ಅದಕ್ಕೆ ಪ್ರಧಾನ ಪೋಷಕಾಂಶಗಳು ಅಥವಾ ಪ್ರಾಥಮಿಕ ಪೋಷಕಾಂಶಗಳು ಅಂತ ಕರಿತೀವಿ. ಆದ್ರೆ ತಮ್ಮ ಪ್ರಶ್ನೆ ಲಘು ಪೋಷಕಾಂಶಗಳು. ಸಾಮಾನ್ಯವಾಗಿ ಆ ಬೆಳೆಗೆ ತಕ್ಕಂತೆ ಇದು ಎಲ್ಲಾ ಬೆಳೆಗಳಲ್ಲೂ ಸಮಸ್ಯೆ ಕಾಣ್ತಾ ಇಲ್ಲ, ಕಾಣದಿಲ್ಲ. ಆಯಾ ಬೆಳೆಗೆ ತಕ್ಕಂತೆ, ಇವಾಗ ಮೆಕ್ಕೆಜೋಳ ಆಗಿರ್ಬೋದು ಇಂತಹ ಬೆಳೆಗಳಿಗೆ, ಅಥವಾ ಸೂರ್ಯಕಾಂತಿ ಆಗಿರ್ಬೋದು, ಅಥವಾ ಇಲ್ಲಿ ಎಣ್ಣೆಕಾಳು ಬೆಳೆಗಳಲ್ಲಿ, ಆಮೇಲೆ ಇಂತ ಇದರಲ್ಲಿ ಸಾಮಾನ್ಯವಾಗಿ ಜಿಂಕ್ ಬೇಕಾಗ ಅಂದ್ರೆ ಸತು ಬೇಕಾಗುತ್ತೆ. ಆಮೇಲೆ ಎಣ್ಣೆಕಾಳು ಬೆಳೆಗಳಿದಾವಲ್ವಾ, ಎಣ್ಣೆಕಾಳು ಬೆಳೆಗಳು ಸಾಮಾನ್ಯವಾಗಿ ಅದನ್ನ ಸಲ್ಫರ್ ಅಂದ್ರೆ ಗಂಧಕ ಕೇಳುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಅಲ್ಲಿ ಪೊಟಾಷಿಯನ್ನ ಕೆಲವು ಇದರಲ್ಲಿ ನಾವು ಕೊಟ್ಟಿರ್ತೀವಿ, ಕೆಲವು ಪ್ರಮಾಣದಲ್ಲಿ ನಾವು ಪೊಟಾಷಿಯನ್ ಕೊಡೋದಿಲ್ಲ. ಎಲ್ಲೆಲ್ಲಿ ಪೊಟಾಷಿಯನ್ನ ಕೊಡೋದಿಲ್ಲ, ಯಾರು ಕೊಡೋದಿಲ್ಲ ಅಂತ ಸಮಯದಲ್ಲಿ ಇವುಗಳ ಒಂದು ಕೊರತೆಯನ್ನ ನಾವು, ಗಂಧಕದ ಕೊರತೆಯನ್ನ ನಾವು ಕಾಣ್ತೀವಿ. ಅದರಲ್ಲೂ ಮುಖ್ಯವಾಗಿ ಎಣ್ಣೆಕಾಳು ಬೆಳೆಗಳಲ್ಲಿ ಒಂದು ಕೊರತೆಯನ್ನ ನಾವು ಕಾಣ್ತೀವಿ. ಅದನ್ನ ನೀವು ಪ್ರಮಾಣ ಎಷ್ಟಂತ ಕೇಳಿದ್ರೆ, ಶೇಂಗಾ ಬೆಳೆಯಲ್ಲಾಗಿರ್ಬೋದು, ಸೂರ್ಯಕಾಂತಿಯಲ್ಲಾಗಿರ್ಬೋದು, ಅಥವಾ ಹುಚ್ಚೆಳ್ಳಲ್ಲಾಗಿರ್ಬೋದು, ಆಗಿರ್ಬೋದು, ಇಂತ ಇದರಲ್ಲೆಲ್ಲ ಅದನ್ನ ಒಂದು ಕೊರತೆಯನ್ನ ಕಾಣ್ತೀವಿ. ಇದು ಪ್ರಮಾಣ ಎಷ್ಟಂತ ಹೇಳಿದ್ರೆ, ಒಂದು ಎಕರೆಗೆ ಬಂದ್ಬಿಟ್ಟು 4 ಕೆಜಿಯಿಂದ 8 ಕೆಜಿ ವರೆಗೂ ಒಂದು ಎಕರೆಗೆ ಕೊಡ್ಬೋದಾಗತ್ತೆ. ಇದು ಆ ಬೆಳೆಗೆ ತಕ್ಕಂತೆ. ಆದ್ರೆ ಅದು ಕೊಡೋದಕ್ಕಿಂತ ಮುಂಚೆ ತಾವು ರೈತ ಬಾಂಧವರು ನೋಡ್ಕೊಂಡಿರ್ಬೇಕು, ಗಮನದಲ್ಲಿ ಇಟ್ಕೊಬೇಕು. ಮಣ್ಣು ಪರೀಕ್ಷೆ ಆಧಾರದ ಮೇಲೆನೆ ಕೊಡಬೇಕಾಗುತ್ತೆ. ಎಲ್ಲಿ ಈ ಕೊರತೆ ಕಾಣುತ್ತೆ ಅದು ಬಹಳ ಮುಖ್ಯ. ಎಲ್ಲಿ ನಾವು ಸಾವಯವ ಗೊಬ್ಬರಗಳನ್ನ ಉಪಯೋಗಿಸಲ್ಲ, ಎಲ್ಲಿ ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸಲ್ಲ, ಎಲ್ಲಿ ದನದ ಗೊಬ್ಬರನ ಉಪಯೋಗಿಸಲ್ಲ, ಎಲ್ಲಿ ಕಾಂಪೋಸ್ಟ್ ಅನ್ನು ಉಪಯೋಗಿಸಲ್ಲ, ಅಂತ ಪ್ರದೇಶದಲ್ಲಿ ಈ ಒಂದು ಕೊರತೆಗಳನ್ನ ಕಾಣ್ತೀವಿ. ಎಲ್ಲಿ ಯಥೇಚ್ಛವಾಗಿ ಪ್ರಧಾನ ಪೋಷಕಗಳು ಸಾರಜನಕ, ರಂಜಕ, ಪೊಟಾಷ ಬಳಸ್ತಾರೆ ಅಂತ ಇದರಲ್ಲಿ ನಾವು ಈ ಒಂದು ಲಘು ಪೋಷಕಾಂಶಗಳನ್ನ ನಾವು ಕೊರತೆಯನ್ನ ಕಾಣ್ತೀವಿ. ಮತ್ತು ಬಳಸಬೇಕಾಗುತ್ತೆ ಅಂದ್ರೆ ಆಯಾ ಬೆಳೆಗೆ ತಕ್ಕಂತೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡಬೇಕಾಗುತ್ತೆ. ಈಗ ನಾವು ಇದೇ ತರ ಈಗ ಏಕದಳ ಧಾನ್ಯ ಬೆಳೆ ಬಗ್ಗೆ ನಾವು ಈಗ ತಿಳ್ಕೊಂಡ್ವಿ, ಎಣ್ಣೆಕಾಳದ ಬೆಳೆ ಬಗ್ಗೆನೂ ತಾವು ಹೇಳಿದ್ರಿ. ಈಗ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಯಾವ ತರ ತಿಳ್ಕೊಳ್ಬಹುದು? ಅದು ಕೂಡ ಈಗ ಬೆಳೆ ಮೇಲೆ ನಿರ್ಧಾರ ಮಾಡೋದ ಅಥವಾ ಏನು ಹೂ ಅಥವಾ ಕಾಯಿ ಯಾವ ತರ ಬಂದಿದೆ, ಈಗ ನೀವು ಅಡಿಕೆ ತಗೊಳ್ರಿ ಅಥವಾ ತೆಂಗು ತಗೊಳ್ರಿ ಅಥವಾ ಇನ್ನೇ ಹೂವಿನ ಅಥವಾ ಹಣ್ಣಿನ ಗಿಡಗಳು, ಅಲ್ಲಿ ಹೆಂಗ್ ಕಂಡ್ಕೊಳ್ಬಹುದು ನಮ್ಮ ರೈತರು? ಹೌದೌದೌದು, ಇಲ್ಲಿ ಮುಖ್ಯವಾಗಿ ರೈತ ಬಾಂಧವರಲ್ಲಿ ಎರಡು ವಿಷಯನ ನಾನು ಹೇಳೋದಕ್ಕೆ ಇಲ್ಲಿ ಇಚ್ಛೆ ಪಡ್ತೀನಿ. ಒಂದು ವಾರ್ಷಿಕ ಬೆಳೆ, ಅದಕ್ಕೆ ತಕ್ಕಂತ ಒಂದು ಪೋಷಕಾಂಶಗಳ ನಿರ್ವಹಣೆ ನಾವು ಮಾಡಬೇಕಾಗುತ್ತೆ. ಬಹುವಾರ್ಷಿಕ ಬೆಳೆಗಳಿಗೆ ಅದಕ್ಕೆ ತಕ್ಕಂತ ಪೋಷಕಾಂಶ ನಿರ್ವಹಣೆ ಮಾಡಬೇಕಾಗುತ್ತೆ. ಇಲ್ಲಿ ಇದರಲ್ಲಿ ಸಮಗ್ರ ಪೋಷಕಾಂಶಗಳ ಸಾಮಾನ್ಯವಾಗಿ ನಮ್ಮ ನಾವು ಈಗ ನಡೀತಾ ಇರೋದು ಪದ್ಧತಿ ಏನಂತ ಹೇಳಿದ್ರೆ, ಯೂರಿಯಾ ಯಥೇಚ್ಛವಾಗಿ ಸಿಗುತ್ತೆ ಹಾಕ್ಬಿಡ್ತಾರೆ, ಡಿ ಎ ಪಿ ಸಿಗುತ್ತೆ ಹಾಕ್ತಾ ಇದ್ದಾರೆ. ಅದು ಒಂದು ಸರಿಯಾದ ಕ್ರಮ ಅಲ್ಲ. ಇದನ್ನ ನಾವು ಕ್ರಮಬದ್ಧವಾಗಿ ನಾವು ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಿದ್ದೇ ಆದ್ರೆ ಯಾವುದೇ ಒಂದು ಲಘು ಪೋಷಕಾಂಶಗಳ ಕೊರತೆಯನ್ನ ನಾವು ಕಾಣೋದಿಲ್ಲ. ಆಮೇಲೆ ಉತ್ತಮವಾದ ಇಳುವರಿಯನ್ನ ಸಹ ನಾವು ಪಡಿಬಹುದು, ಉತ್ತಮವಾದ ಫಲಿತಾಂಶವನ್ನು ನಾವು ಪಡಿಬಹುದು. ಆದ್ರೆ ಇಲ್ಲಿ ತಾವು ಹೇಳಿರೋ ಹಂಗೆ ತೋಟಗಾರಿಕಾ ಬೆಳೆಗಳು ಇದು ಬಹುವಾರ್ಷಿಕ ಬೆಳೆ. ಬಹುವಾರ್ಷಿಕ ಬೆಳೆ ಅಂತ ಹೇಳಿದ್ರೆ ಇದಕ್ಕೆ ಅಂದ್ರೆ ನಿರಂತರವಾಗಿ ಪೋಷಕಾಂಶಗಳನ್ನು ನಾವು ಒದಗಿಸಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಕೊಟ್ಟಿಗೆ ಗೊಬ್ಬರ, ಧನಿಯ ಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ ಅಥವಾ ಇದು ಹಿಂಡಿಗಳನ್ನ, ಎಣ್ಣೆಕಾಳು ಹಿಂಡಿಗಳು ಅಥವಾ ಹಿಂಡಿಗಳನ್ನ ನಾವು ಉಪಯೋಗಿಸಬೇಕಾಗುತ್ತೆ. ಆ ಯಾಕೆ ಅದಕ್ಕೆ ಅಂತ ಹೇಳಿದ್ರೆ ಅವು ಬೆಳೆ ಸಾಮಾನ್ಯವಾಗಿ ಒಂದು ವರ್ಷಕ್ಕೊಂದ್ಸರಿ ಬಿಡ ಅಂತ ಫಸಲ್ ಬಿಡ ಅಂತ ಬೆಳೆಗಳು. ಅದು ಇದರಲ್ಲಿ ತೆಂಗಿದೆ. ತೆಂಗು ಒಂದು ಪ್ರಬುದ್ಧಮಾನಕ್ಕೆ ಬಂದಾದ ಮೇಲೆ ಪ್ರತಿಯೊಂದು ಎರಡು ತಿಂಗಳಿಗೊಂದ್ಸರಿ ನಾವು ಅಥವಾ ಒಂದು ತಿಂಗಳಿಗೊಂದ್ಸರಿ ನಾವು ಕಾಯಿಗಳನ್ನ ನಾವು ತೆಗಿಬಹುದು. ಅದನ್ನ ನಿರಂತರ ಕೊಡ್ತಾರೆ, ನಿರಂತರವಾಗಿ ಕೊಡುವಂತ ಬೆಳೆ ತೆಂಗು. ನೀವು ನಿರಂತರ ಗೊಬ್ಬರ ಕೊಟ್ಕೊಂತ ಹೋಗ್ಬೇಕು. ನೀವು ಕೊಟ್ಕೊಂಡು ಹೋಗಿದ್ದ ಯಾಕೆ ಅಂತಂದ್ರೆ ಅದು ಸಾಮರ್ಥ್ಯ ಬಂದ್ಬಿಟ್ಟು 400-500 ಕಾಯಿ ಒಂದು ವರ್ಷದಲ್ಲಿ ಒಂದು ಮರ ಕೂಡ ಸಾಮರ್ಥ್ಯ ಇದೆ ಅದಕ್ಕೆ. ಇದನ್ನ ಹೆಂಗ್ ನೋಡಬಹುದು? ನಾವ್ ಇತ್ಲ ಗಿಡಲ್ಲಿ ಒಂದ್ ಮರ ಇರುತ್ತೆ, ತೆಂಗಿನ ಮರ. ಆ ತೆಂಗಿನ ಮರ 400-500 ಕಾಯಿ ಬಿಡುತ್ತೆ. ಯಾಕೆ ಅಲ್ಲಿ ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ನಮ್ಮ ಮನೆಯಲ್ಲಿ ಏನೇನು ತ್ಯಾಜ್ಯಗಳು ಅವೆಲ್ಲ ಮಾಡ್ತೀವಲ್ವಾ, ಕೈ ತೊಳೆಯದಾಗಿರ್ಬೋದು, ಮುಸುರೆ ತೊಳೆಯದಾಗ, ಪ್ರತಿಯೊಂದನ್ನು ಅಲ್ಲೇ ಮಾಡಿರ್ತೀವಿ ನಾವು ಅದನ್ನ. ಅದಕ್ಕಾಗಿ ಎಲ್ಲ ಪೋಷಕಗಳು ಸಿಕ್ಕಿರುತ್ತೆ ನೋಡಿ ನೋಡಿ ನೋಡಿ. ಅದಕ್ಕೆ ಅದು ಅಷ್ಟು ಕಾಯಿ ಬಿಡುತ್ತೆ. ಆದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಒಂದು ಓನ್ಲಿ ಸಾರ್ವಜನಿಕ ಮಾತ್ರ ಆಡ್ತಿದ್ದೇವೆ. ಆಮೇಲೆ ನಾವು ಆ ಗಿಡ ತೆಂಗಿನ ಮರನ ಕೆಳಗಡೆ ನೋಡೋದೇ ಇಲ್ಲ, ಮೇಲೆ ಮಾತ್ರ ನೋಡ್ತಿರ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಮೇಲೆ ನೋಡಿದ್ರೆ ಎಲ್ಲಿ ಅದು ಇಳುವರಿ ಕೊಡಬೇಕು? ತಮ್ಮ ರೈತ ಬಾಂಧವರಲ್ಲಿ ಒಂದು ಮನವಿ ಏನಂತ ಹೇಳಿದ್ರೆ ಸರಿಯಾದ ನಿರ್ವಹಣೆಯನ್ನ ತೆಂಗಿಗೆ ಮಾಡಿದ್ದೆ ಆದ್ರೆ ಅದಕ್ಕಾಗೇನೆ ಅದನ್ನ ಕಲ್ಪವೃಕ್ಷ ಅಂತ ಹೇಳಿ ಕಳೆಯೋದು. ಕಲ್ಪವೃಕ್ಷ ಅಂತ ಹೇಳಿದ್ರೆ ಎಲ್ಲವನ್ನು ನಮ್ಮ ಬೇಡಿದ್ದನ್ನು ಕೊಡುವಂತ ಒಂದು ವೃಕ್ಷ ಅದು. ಅದಕ್ಕಾಗೇನೆ ಅದನ್ನ ಕಲ್ಪವೃಕ್ಷ ಅಂತ ಹೇಳಿ ಕಡಿತಾ ಇರೋದು. ಪ್ರತಿಯೊಂದು ಭಾಗದೂ ಸಹ ನಾವು ಅದನ್ನ ಉಪಯೋಗಿಸ್ಕೊಂಬೋದು. ಆ ಹಿನ್ನೆಲೆಯಲ್ಲಿ ನಾವು ಸರಿಯಾಗಿ ತೆಂಗಿನ ಮರನ್ನ ಅಥವಾ ಯಾವುದೇ ಬಹುವಾರ್ಷಿಕ ಬೆಳೆಗಳನ್ನ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಉತ್ತಮವಾದ ಇಳುವರಿಯನ್ನ ನಾವು ಪಡಿಬಹುದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇದಕ್ಕೆ ಪೋಷಕಾಂಶಗಳೆಲ್ಲವನ್ನು ಸಹ ನಾವು ಆ ಬೆಳೆಗೆ ತಕ್ಕಂತೆ ಕೊಡಬೇಕಾಗುತ್ತೆ. ಆದ್ರೆ ವಾರ್ಷಿಕ ಬೆಳೆ ಅಂದ್ರೆ ಈ ವರ್ಷಕ್ಕೊಂದ್ಸಾರಿ ಬರುತ್ತಪ್ಪ ಅಥವಾ ಮತ್ತೆ ಆ ತರ ಬೇರೆ ಹಣ್ಣಿನ ಮರಗಳಿರ್ತವೆ ಅಥವಾ ಹಲಸು ಇರ್ಬೋದು, ಅವು ಕೂಡ ಅಂತ ನೀವು ಒಂದು ಈ ಪೋಷಕಾಂಶಗಳೇ ಬೇರೆ ಏನು ಗೊಬ್ಬರ. ಆದ್ರೆ ಈ ತೆಂಗಿನ ಮರಕ್ಕೆ ಇದು ನಿರಂತರ ಕೊಡುತ್ತೆ, ನೀವು ಇದಕ್ಕೆ ಜಾಸ್ತಿ ಕೊಡಬೇಕಾಗುತ್ತೆ, ಸಹಜ ಅಲ್ಲ ಕೊಡ್ಬೇಕಾಗತ್ತೆ. ಇಲ್ಲಿ ನಮ್ಮ ಈಗ ಪ್ರಸ್ತುತವಾಗಿ ನಮ್ಮ ರೈತ ಬಾಂಧವರು ಏನು ಪಾಲನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವರ್ಷಕ್ಕೊಂದ್ಸರಿ ಕೊಡ್ತಾರೆ. ಆದ್ರೆ ಇಲ್ಲಿ ಮಾಡಬೇಕಾಗಿರೋದು ವರ್ಷಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಪ್ರತಿಯೊಂದು ತಿಂಗಳು ಕೊಟ್ರೆ ನಿಮ್ಗೆ ಅದಕ್ಕೆ ತಕ್ಕಂತಾನೆ ಬೆಳೆ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಗುಣಲಕ್ಷಣ ತೆಂಗಿಗಿರೋದು ಪ್ರತಿಯೊಂದು ತಿಂಗಳಲ್ಲೂ ಒಂದು ಗೊನೆ ಬಿಡುತ್ತೆ, ಒಂದು ಒಂದು ಸುಳಿ ಬರ್ತದೆ, ಒಂದು ಸುಳಿ ಬಂದೇ ಬರುತ್ತೆ ನೋಡಿ. ಮತ್ತೆ ಆಮೇಲೆ ಗರಿನು ಸಹ ಬಿಡುತ್ತೆ, ಒಂದು ಹೌದು ಫ್ರಾಂಡ್ಸ್ ಬಿಡುತ್ತೆ. ಅಂದ್ರೆ ಆ ಗರಿ ಮತ್ತೆ ಆಮೇಲೆ ಸುಳಿ ಬಂದಾಗ ನಾವು ಅದಕ್ಕೆ ಆಹಾರ ಕೊಡ್ಲೇಬೇಕಾ? ಡಾಕ್ಟರ್ ಬೋರೆಯವರೇ, ಕಲ್ಪವೃಕ್ಷ ಅಂದ್ರೆ ಇದು ಬರೀ ನಾವು ಕಲ್ಪವೃಕ್ಷ ಅಂತ ಹೇಳಿ ತಿಳ್ಕೊಂಡ್ಬಿಡ್ತೇವೆ, ಅದಲ್ಲ. ಇದು ವಿಚಾರ ಮಾಡ್ಬೇಕು, ತಾವೇನ್ ಹೇಳ್ತಾ ಇದ್ದೀರಲ್ಲ. ಪ್ರತಿ ತಿಂಗಳಿಗೆ ನಿಮ್ ಒಂದು ನಿಮ್ದು ಕೊಡ್ತದಲ್ಲ ಒಂದು ಹೂವನ್ನ, ಎಷ್ಟು ಇರ್ತಾವ ಕಾಯಿಗಳು? ಕಾಯಿಗಳು ಬಂದ್ಬಿಟ್ಟು 16-32-40 ಕಾಯಿವರೆಗೂ ಇರುತ್ತೆ. ಇರುತ್ತೆ ಅಂದ್ರೆ ಅಷ್ಟು ಬಿಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಆಹಾರ ಬೇಕಲ್ವಾ? ಬೇಕಲ್ವಾ? ನಿಮ್ ಮತ್ ನಿರೀಕ್ಷೆ ಮಾಡಿ, ನಿಮ್ಗೆ ಅಷ್ಟೇ ನಿಮ್ಗೆ ಅದು ಲಾಭ ಮಾಡಿಕೊಡ್ತದ. ಒಂದು ಮರ, ಒಂದು ಮರ ನಾವು ಹೇಳ್ತಾ ಇರೋದು, ಒಂದು ಮರ ಕನಿಷ್ಠ ನೀವು 25 ಹಿಡೀರಿ. 25 ಕಾಯಿ ಒಂದು ತಿಂಗಳು ಕೊಡ್ತದೆ, 25 ಮತ್ತೆ 12 ಬರ್ತದಲ್ಲ ಅಲ್ಲಿ ಒಂದು ವರ್ಷಕ್ಕೆ. ಲೆಕ್ಕಾಕಿ ನೀವು, ಲೆಕ್ಕಾಕಿ ಎಷ್ಟು? 300 ಕಾಯಿ ಆಗೋಯ್ತು ಅಲ್ಲಿಗೆ. ಆಯ್ತಲ್ಲ, 300 ಕಾಯಿ ಒಂದು ಗಿಡಕ್ಕೆ ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಒಂದು ಬೆಲೆ ಈಗ ಗಗನಕ್ಕೇರಿದೆ. ಗಗನಕ್ಕೇರಿದೆ, ಕೇಳಿದ ರೇಟಿಗೆ ಅವು ಹೇಳಿದ ರೇಟೇ ಅದು. ಹೌದು, ಈಗ ನೋಡಿದ್ರೆ ನಾವು ಮಾರುಕಟ್ಟೆಯಲ್ಲಿ ಎಳ್ಳೀರೇನೆ ಸಿಗೋದಿಲ್ಲ. ಈ ವರ್ಷದಲ್ಲಂತೂ ಸಾಕಷ್ಟು ಬೇಡಿಕೆ ಆಗಿದೆ, ಕೊಬ್ಬರಿನೂ ಸಹ ಅಷ್ಟೇ ಬೇಡಿಕೆ ಆಗಿದೆ. ಎಣ್ಣೆಗೆಲ್ಲ ತುಂಬಾ ಕೊಬ್ಬರಿ ಎಣ್ಣೆಗೆ ತುಂಬಾ ಕಾಸ್ಟ್ಲಿ ಆಗಿದೆ, ತುಂಬಾ ಕಾಸ್ಟ್ಲಿ ಆಗಿದೆ. ಪ್ರತಿಯೊಬ್ಬರು ಈಗ ಅದನ್ನ ಉಪಯೋಗಿಸ್ಬೇಕಂತೇಳಿ ಎಲ್ಲ ಗಮನ ಆ ಕಡೆ ಕೊಡ್ತಾ ಇದಾರೆ. ಅದ್ರ ಬಗ್ಗೆ ತುಂಬಾ ತಿಳುವಳಿಕೆನು ಸಹ ಸಾಕಷ್ಟು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ. ಈಗ ಮಲೆನಾಡು ಕಡೆಯಲ್ಲೆಲ್ಲ ಈಗ ಒಂದು 4 ತೆಂಗಿನ ಮರ, 1-2 ಎಮ್ಮೆ ಅಥವಾ 1 ಆಕಳು ಇದ್ದು ಬಿಟ್ರೆ ತಮ್ದು ಸಂಸಾರ ನಡೀತದೆ, 4 ಜನರ ಸಂಸಾರ ನಡೀತದೆ ಅಂತ ಆ ಪದ್ಧತಿ ಇತ್ತು. ಅದು ಈಗ ಮರಿತಾ ಇದ್ರು, ಮತ್ತೆ ಈಗ ಮತ್ತೆ ಅದು ಬರ್ತದ. ಅದು ಬರುತ್ತೆ, ಅದು ಬರಲೇಬೇಕು, ಬರ್ಬೇಕದೆ. ಏನಕ್ಕಂದ್ರೆ ಅದನ್ನೆಲ್ಲ ನಾವು ಮರ್ತಿದ್ದೇವೆ. ಅದನ್ನ ಮತ್ತೆ ಹಿಂದಕ್ಕೆ ಹೋಗೋಣ. ನಾವು ಏನು ಹಿಂದೆ ಪದ್ಧತಿಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ವಿ, ಆ ಪದ್ಧತಿಗಳನ್ನ ರೂಢಿಸ್ಕೊಂಡು ಹೋಗೋಣ. ಏನಕ್ಕೆ ಈಗ ನೋಡ್ತಾ ಇದ್ದೀರಿ, ಪರಿಸರದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ಅಂತ ಸಾಕಷ್ಟು ನಾವು ಸುದ್ದಿ ಕೇಳ್ತಾ ಇದೀವಿ. ನಮ್ ದೇಶದಲ್ಲೇ ಅಲ್ಲ, ಇಡೀ ಪ್ರಪಂಚನಾದ್ಯಂತ ಇದು ಒಂದು ದೊಡ್ಡ ಸುದ್ದಿಯಾಗಿ ಹಬ್ತಾ ಇದೆ. ಇದಕ್ಕೆ ಕಾರಣಗಳೇನು? ಇದಕ್ಕೆ ನಾನಾ ಕಾರಣಗಳಿದಾವೆ. ಅದರಲ್ಲೂ ನಾವು ಏನು ಈ ಪೋಷಕಾಂಶಗಳನ್ನ ಬಳಕೆ ಮಾಡ್ತಾ ಇದೀವಿ ಅದು ಒಂದು ಕಾರಣ ಆ ಒಂದು ಕ್ಲೈಮೇಟ್ ಚೇಂಜ್ಗೆ. ದಯವಿಟ್ಟು ಸಾಧ್ಯವಾದ ಮಟ್ಟಿಗೆ ಎಲ್ಲಿ ನಾವು ನಮ್ಮ ಒಂದು ಹಸಿರೆಲೆ ಗೊಬ್ಬರಗಳಾಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ದನದ ಗೊಬ್ಬರ ಆಗಿರ್ಬೋದು, ಇದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಅದರಲ್ಲೂ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಒಳ್ಳೆ ಬೆಳೆಯನ್ನ ನಾವು ಪಡೆಯೋಣ. ಅದಕ್ಕಿಂತ ಪೂರ್ವದಲ್ಲಿ ತಾವು ಏನು ಮಣ್ಣಿನ ಆರೋಗ್ಯ ಚೀಟಿ ಅಂತ ಮಾಡಿಸ್ಲೇಬೇಕು. ಹೌದು ಹೌದೌದು, ಅದು ಅದ ಇರ್ಲೇಬೇಕು. ಯಾಕಂದ್ರೆ ನಿಮ್ಗೆ ನಿಮ್ಮ ತೋಟದ ಮಣ್ಣಿನಲ್ಲಿ ಯಾವ ತರ ಇದೆ ಪೋಷಕಾಂಶಗಳು ಅದು ನೀವು ತಿಳ್ಕೊಂಡ್ಮೇಲೆ ನೀವು ಆಮೇಲೆ ಅದು ನಿಮ್ಗೆ ಡಾಕ್ಟರ್ ಹೇಳದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಹೌದು, ಆರೋಗ್ಯ ಚೀಟಿ ಅಂದ್ರೆ ಏನಲ್ಲ, ಇದು ಡಾಕ್ಟರ್ ಕೊಟ್ಟಂತ ಚೀಟಿ ಅಂತ ಹೇಳಿ ತಿಳ್ಕೊಬೇಕು. ಮತ್ತೆ ಹೌದು ಅದು ಅದೇ ತರ ಇರೋದು, ಪ್ಲಾಂಟ್ ಡಾಕ್ಟರ್ಸ್ ಕೊಡೋದು. ಡಾಕ್ಟರ್ಸ್ ಅದು ಮನುಷ್ಯರ ಡಾಕ್ಟರ್ ಅಲ್ಲ, ಪ್ಲಾಂಟ್ ಡಾಕ್ಟರ್ ಅವರು ಮಣ್ಣು ಆರೋಗ್ಯ ಚೀಟಿ ಕೊಡೋರು. ಅವರು ನಿಮ್ಗೆ ಪ್ರಮಾಣ ಪತ್ರ ಕೊಡ್ತಾರೆ, ಅದ್ರ ಪ್ರಕಾರ ನಿಮ್ಮ ಮಣ್ಣಿನಲ್ಲಿ ನಿಮ್ಮ ಹೊಲದ ಮಣ್ಣಿನಲ್ಲಿ ಈ ತರ ನ್ಯೂನ್ಯತೆ ಇದೆ, ಈ ನ್ಯೂನ್ಯತೆನ ಸರಿಪಡಿಸ್ಕೊಳ್ಳಿ, ಇಂತ ತೆಂಗಿನ ಬೆಳೆಗಾದ್ರೆ ಈ ತರ ಇರುತ್ತೆ, ಭತ್ತ ಬೆಳೆದಿದ್ರೆ ಈ ತರ ಇರುತ್ತೆ. ಯಾಕಂತ ಹೇಳಿದ್ರೆ ಅದು ಬಹಳ ಮುಖ್ಯವಾಗುತ್ತೆ. ಮತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಸುಮ್ನೆ ನಾವು ಇಷ್ಟ ಹಾಕ್ಬಿಡಪ್ಪ, ಯೂರಿಯಾ ಎರಡು ಬ್ಯಾಗ್ ಹಾಕ್ಬಿಡಿ, ಪೊಟ್ಯಾಶ್ ಒಂದ್ ಬ್ಯಾಗ್ ಹಾಕಿ, ಅಥವಾ ಡಿ ಎ ಪಿ ಒಂದ್ ನಾಲ್ಕು ಬ್ಯಾಗ್ ಹಾಕಿ ಅಂತೇಳಿ. ಇಲ್ಲಿ ಅಷ್ಟು ಆ ಬೆಳೆಗೆ ಬೇಕಾಗಿರಲ್ಲ, ಯಾಕಂದ್ರೆ ನಾವು ಮಣ್ಣು ಪರೀಕ್ಷೆ ಮಾಡಿಸಲಿಲ್ಲ ಅಂತ ಹೇಳಿದ್ರೆ, ಮಣ್ಣು ಪರೀಕ್ಷೆ ಮಾಡಿಸಿದ ಮೇಲೆ ಎಷ್ಟು ಹಾಕ್ಬೇಕು ಇರ ಅಂತ ಹೇಳಿ ಕರಾರು ಹೋಗಿ ಆ ಬೆಳೆಗೆ ಹೇಳ್ತಾರೆ, ಅಷ್ಟೇ ಮಾಡಬಹುದು. ಅದನ್ನು ಮಾಡಿದ್ದೆ ಆದ್ರೆ ನಮ್ಗೆ ಒಂದು ಖರ್ಚನ್ನ ಕಡಿಮೆ ಮಾಡಬಹುದು, ಆ ಬೆಳೆಗೆ ಏನ್ ಬೇಕೋ ಅದನ್ನ ಪೋಷಕಾಂಶ ಸಿಗುತ್ತೆ. ಮೂರನೇದು ಭೂಮಿ ತಾಯಿ, ಅದರಲ್ಲಿ ಸೂಕ್ಷ್ಮ ಜೀವಿಗಳಿರ್ತವೆ, ಅದನ್ನ ಸಂತತಿಯನ್ನ ನಾವು ಕಾಪಾಡ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನು ನಾಲ್ಕನೇದು ಬಹಳ ಮುಖ್ಯವಾಗಿ ಏನ್ ಗೊತ್ತಾ, ಪರಿಸರ ಮಾಲಿನ್ಯ. ಮತ್ತೆ ಅದು ಕೂಡ ಅದು ಸಹ ಪರಿಸರ ಪೀಳಿಗೆಗೆ ಅದನ್ನ ನಾವು ತಡೆಗಟ್ಟಬಹುದು. ಆಮೇಲೆ ಯಥೇಚ್ಛವಾಗಿ ಪೋಷಕಾಂಶಗಳನ್ನ ಹಾಕಿದಂಗೆಲ್ಲ ನೀರು ಮಾಲಿನ್ಯ ಆಗುತ್ತೆ ನೋಡಿ, ನೀರಿನ ಮಾಲಿನ್ಯ ಆಗುತ್ತೆ, ಆ ನೀರನ್ನ ನಾವು ಕುಡಿತೀವಿ, ಸೈಕಲ್ ಮತ್ತೆ ಶುರು ಆಗುತ್ತೆ, ಮತ್ತೆ ಒಂದಕ್ಕೊಂದರೆ ರೋಗ ರುಜಿನಗಳು ಎಲ್ಲವನ್ನು ಪ್ರಾರಂಭ ಆಗಿ ಕೊನೆಗೆ ಈ ಮಟ್ಟಕ್ಕೆ ಬಂದು ನಿಲ್ಕಂತೀವಿ. ಆ ಹಿನ್ನೆಲೆಯಲ್ಲಿ ಎಷ್ಟು ಬೇಕೋ ಪ್ರಮಾಣದಲ್ಲಿ ಅಷ್ಟು ಒಂದು ತಾವ್ ಹೇಳದಂಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳನ್ನು. ಇನ್ನೊಂದು ಡಾಕ್ಟರ್ ಬೋರೆಯವರೇ, ಈಗ ಈ ಒಂದು ಪೋಷಕಾಂಶಗಳ ಮಹತ್ವ ಬಹಳ ಇದೆ, ಅದನ್ನ ನೀವು ರೈತರು ಕೊಡಬೇಕು, ಅದನ್ನ ಕೊಡದೇ ಇದ್ರೆ ಸರಿ ಆಗಲ್ಲ, ಈ ತರ ಕೂಡ ನಮ್ಮ ಕೃಷಿ ಇಲಾಖೆ ಅಥವಾ ರಾಜ್ಯ ಸರ್ಕಾರದ ವತಿಯಿಂದ ಯಾವ್ದಾದ್ರು ಯೋಜನೆಗಳಿದ್ದಾವ, ಸಹಾಯಧನ ಏನಾದ್ರು ಕೊಡ್ತಾರ ಇದನ್ನ ಬಳಸ್ರಿ ಅಂತ? ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಅಷ್ಟೇ, ಕೃಷಿ ಇಲಾಖೆಯಲ್ಲಿ ಎಲ್ಲಾ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಒಂದು ಯೋಜನೆಯ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಹೌದಲ್ಲ, ಪ್ರತಿಯೊಂದು ಇದರಲ್ಲೂ ನೀವು ಈ ರೀತಿ ಬಳಕೆ ಮಾಡಿ, ಆಮೇಲೆ ಗೊಬ್ಬರಗಳಾಗಿರ್ಬೋದು ಹಾಕಿ, ಮತ್ತೆ ಯಾವ ಟೈಮಲ್ಲಿ ಹಾಕ್ಬೇಕು ಗೊಬ್ಬರಗಳನ್ನ, ಅದೇ ಅದನ್ನೆಲ್ಲವನ್ನೂ ಸಹ ಆಗುತ್ತೆ. ಇದು ನಾನು ಹೇಳದಲ್ವಾ, ಅಲ್ಲೂ ಕೂಡ ಸಬ್ಸಿಡಿ ಗೊಬ್ಬರ ಹಿಂಗೆಲ್ಲ ಸಿಗಬಹುದಾ? ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದೇ ಅದು ಫ್ರೀ ಮಾಡ್ಕೊಡ್ತಾರೆ, ಕೊಡ್ತಾ ಇದಾರೆ, ಸಾಯಿಲ್ ಹೆಲ್ತ್ ಕಾರ್ಡ್ಸ್. ಹೌದೇ, ಅದು ಒಂದು ಪದ್ಧತಿ, ಏನು ಸರ್ಕಾರದ ಯೋಜನೆ ಅದು. ಇವೆ ಸಾಕಷ್ಟು ಯೋಜನೆಗಳನ್ನು. ಮತ್ತೆ ಆಮೇಲೆ ಈಗ NMNF ಅಂತ ನ್ಯಾಚುರಲ್ ಫಾರ್ಮಿಂಗ್, ಇದು ಅಂದ್ರೆ ನೈಸರ್ಗಿಕ ಕೃಷಿಗೆ, ಅದನ್ನು ಸಹ ಯೋಜನೆ ಬಂದಿದೆ. ಆ ಯೋಜನೆಯಿಂದ ಸಹ ಸಾಕಷ್ಟು ಅನುಕೂಲಗಳನ್ನ ರೈತ ಬಂದವರು ಪಡಿಬಹುದು ಅಂತೇಳಿ. ಇಂತಿಂತ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳಿದಾವೆ. ಪರ್ ಕ್ರಾಪ್ ಪರ್ ಡ್ರಾಪ್ ವಾಟರ್, ಇದನ್ನು ಸಹ ಅಷ್ಟೇನೆ. ಅಂದ್ರೆ ಒಂದು ಹನಿಯನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಎಷ್ಟು ನಾವು ಬೆಳೆ ಬೆಳಿಬಹುದು, ಇವೆಲ್ಲಾ ಯೋಜನೆಗಳು ಸಹ PM ಕಿಸಾನ್ ಯೋಜನಾ ಇಲಾಖೆಗಳು ತುಂಬಾ ಇದನ್ನ ಏನು ಹೊರಗೆ ತರ್ತಾ ಇದಾರೆ. ನೀವು ಉಪಯೋಗಿಸ್ಕೊಂಡ್ಬಿಡೋದು ರೈತ ಬಾಂಧವರಿಗೆ. ಸ್ಥಳೀಯ ಕೃಷಿ ಇಲಾಖೆ ಭೇಟಿಯಾಗ್ರಿ, ಅಥವಾ ಕೃಷಿ ವಿಜ್ಞಾನ, ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಿ, ಅಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಮತ್ತೆ ತಮ್ಗೆ ಹೇಗೆ ಬೇಕು ಅಲ್ಲಿ ಮಾಡ್ರಿ ಅಂತ ಹೇಳಿ ಅವರು ತಮ್ಗೆ ಹೇಳ್ತಾರೆ, ಅದ್ರ ಪ್ರಕಾರ ತಾವು ಹೋಗ್ಬಹುದು. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಬೋರೆಯವ್ರ ಜೊತೆಗೆ ನಾವು ಮಾತಾಡ್ಬೇಕಂತ ಇರ್ತಾರೆ. ಡಾಕ್ಟರ್ ಬೋರೆಯವರೇ, ತಾವು ತಮ್ಮ ನಂಬರ್ ಅನ್ನ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ ಅವರಿಗೆ. ಓಕೆ, ನನ್ನ ನಂಬರ್ ಬರ್ಕೊಳ್ಳಿ, 701-98-98-475. ಮತ್ತೊಂದ್ ಸಾರಿ ಹೇಳ್ತೀನಿ, 701-98-98-475. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಫೋನ್ ಮಾಡಿದ್ರೆ ತಮ್ಮ ಕೆಲವೊಂದು ಸಮಸ್ಯೆಗಳಿಗೆ ನಾವೊಂದು ಮಾಹಿತಿಯನ್ನ ವೈಜ್ಞಾನಿಕವಾಗಿ ತಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ತುಂಬಾ ಧನ್ಯವಾದಗಳು ಡಾಕ್ಟರ್ ಬೋರೆಯವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಈ ಒಂದು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ ವಿಷಯ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ, ಧನ್ಯವಾದಗಳು. ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ ಈ ಕುರಿತು ಡಾಕ್ಟರ್ ಬೋರಯ್ಯ ಅವರೊಡನೆ ಸಂದರ್ಶನವನ್ನು ಇದುವರೆಗೆ ಕೇಳಿದರೆ ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಆಕಾಶವಾಣಿ ಧಾರವಾಡ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPL ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ ಮೂರ್ ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ. RPL ಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಆತ್ಮೀಯ ವಿದ್ಯಾರ್ಥಿಗಳೇ, ಸರ್ಕಾರಿ ಕೆಲಸದ ಕನಸು ಕಾಣುತ್ತಿದ್ದೀರಾ? ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿದ್ದೀರಾ? ಆದರೆ ಉತ್ತಮ ಆಫ್ಲೈನ್ ತರಗತಿಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲವೇ? ಹಾಗಾದರೆ ಚಿಂತಿಸಬೇಕಾಗಿಲ್ಲ. ಸಂಕಲ್ಪ ಪಥ ಅಕಾಡೆಮಿ ನಿಮ್ಮಂತಹ ವಿದ್ಯಾರ್ಥಿಗಳಿಗಾಗಿ ನಂಬಿಗಸ್ತ ವೇದಿಕೆ. ಆನ್ಲೈನ್ ತರಗತಿಗಳ ಮೂಲಕ ನೀವು ಮನೆಯಲ್ಲಿ ಇದ್ದುಕೊಂಡೇ ಉನ್ನತ ಗುಣಮಟ್ಟದ ಮಾರ್ಗದರ್ಶನವನ್ನು ಪಡೆಯಬಹುದು. ಲೈವ್ ಕ್ಲಾಸ್ಗಳು, ರೆಕಾರ್ಡೆಡ್ ಕ್ಲಾಸಸ್, ಪಾಠದ ನೋಟ್ಸ್ ಹಾಗೂ PDFಗಳು, ದೈನಂದಿನ ಟೆಸ್ಟ್ಗಳು ಹಾಗೂ ವಿಶ್ಲೇಷಣೆ, ಅನುಭವ ಸಂಪನ್ನ ಅಧ್ಯಾಪಕರ ವೈಯಕ್ತಿಕ ಮಾರ್ಗದರ್ಶನ. ಹಾಗಾದರೆ ಇನ್ನೇಕೆ ತಡ? ಸಂಕಲ್ಪ ಪಥ ಅಕಾಡೆಮಿಯೊಂದಿಗೆ ನಿಮ್ಮ ಸರ್ಕಾರಿ ಕೆಲಸದ ಕನಸಿನತ್ತ ಮೊದಲ ಹೆಜ್ಜೆ ಇಡಿ. ತಕ್ಷಣ ಸಂಪರ್ಕಿಸಿ 6363653657 7411157676. ಸಂಕಲ್ಪ ಪಥ ಆಪ್, ನಿಮ್ಮ ಕನಸು ನಮ್ಮ ಸಂಕಲ್ಪ. ಕರೋಡ್ ಸೇ ಜ್ಯಾದಾ ಲೋಗೋ ಕೋ ಮುಕ್ತ ರಾಶನ್ ಸುನಿಶ್ಚಿತ್ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್. CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉगिन करें CP Grams. ಪ್ರತಿ ವರ್ಷ 10 ಲಕ್ಷ ಜನ ಆತ್ಮಹತ್ಯೆಯಿಂದ ಮರಣ ಹೊಂದುತ್ತಿದ್ದಾರೆ. ಪ್ರತಿ 40 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಸಂಭವಿಸುತ್ತಿದೆ. ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಯ ಮನೋವೈದ್ಯರನ್ನು ಸಂಪರ್ಕಿಸಿ ಅಥವಾ ಟೆಲಿಮನಸ್ 1446 ಕರೆ ಮಾಡಿ. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬೇಗ ಮಾಡ್ಕಣೋ, ಪ್ಲೀಸ್ ಬೇಗ. ಬೇರೆ ಯಾವ್ದಾದ್ರು ಮ್ಯಾಚ್ ಇದೆಯಾ? ಹಾಗೆ ಇದೆ ಕಣೋ, ಅಜ್ಜನ ಜೊತೆ ಬ್ಯಾಂಕ್ ಹೋಗೋಕಿದೆ. ಹಾ ಕಣೋ, ವಯಸ್ಸಾದ್ರೆ ರನ್ನರ್ ಬೇಕೇ ಬೇಕು. ಆದ್ರೆ ಬ್ಯಾಂಕಿಂಗ್ ನಲ್ಲಿ ಬೇಡ. ಅದೇ ತರ RBI ಹೇಳ್ತಾ ಇದೆ, ಸೀನಿಯರ್ ಸಿಟಿಸನ್ಸ್ ಎಲ್ಲಕ್ಕಿಂತ ಮೊದಲು. ನಿಮ್ಮ ವಯಸ್ಸು 70 ಹೆಚ್ಚಿದ್ರೆ, ವಿಕಲಾಂಗರಾಗಿದ್ರೆ, ನಿಮ್ಗೆ ಬ್ಯಾಂಕ್ ಗೆ ಹೋಗಲು ಆಗದಿದ್ರೆ ಬ್ಯಾಂಕೇ ನಿಮ್ಮ ಹತ್ತಿರ ಬರುತ್ತೆ, ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ. ಸೀನಿಯರ್ ಎಲ್ಲಕ್ಕಿಂತ ಮೊದಲು RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. PM ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ. ಇನ್ನು ಮುಂದೆ ಯಾರೂ ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 ಕ್ರೋರ್ಸ್ಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ. ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರೇ ಗಮನಿಸಿ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿಕ್ ನವೋದ್ಯಮ ಪೋಷಣಾ ಕೇಂದ್ರದಡಿ ಬರುವ ಡಿಸೆಂಬರ್ 5 ಮತ್ತು 6 ಶುಕ್ರವಾರ ಹಾಗೂ ಶನಿವಾರದಂದು ಕೃಷಿ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದೊಳಗೆ ರಾಷ್ಟ್ರೀಯ ಅಗ್ರಿ ಸ್ಟಾರ್ಟ್ಅಪ್ ಎಕ್ಸ್ಪೋ 2025 ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. 2 ದಿನಗಳ ಈ ಪ್ರತಿಷ್ಠಿತ ಕಾರ್ಯಕ್ರಮ ದೇಶಾದ್ಯಂತದ 150 ಹೆಚ್ಚು ಕೃಷಿ ತಂತ್ರಜ್ಞಾನದ ನವೋದ್ಯಮಿಗಳು, ನಾವೀನ್ಯಕರು, ರೈತರು, ಹೂಡಿಕೆದಾರರು, ಉದ್ಯಮಿ ನಾಯಕರು, ಸಂಶೋಧಕರು ಇವರನ್ನು ಒಳಗೊಂಡಂತಹ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದೊಳಗೆ ನವೋದ್ಯಮಗಳು ತಮ್ಮ ತಮ್ಮ ತಂತ್ರಜ್ಞಾನ ಆಗಿರಬಹುದು, ತಮ್ಮ ತಮ್ಮ ಸೇವೆಯ ಪ್ರದರ್ಶನ ಮಾಡ್ತಾರ ಅಲ್ಲದ ಮಾರಾಟ ಮತ್ತು ಗ್ರಾಹಕರ ಒಪ್ಪಂದ ಅವಕಾಶಗಳು ಕೂಡ ಇರ್ತಾವ. ಈ ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಅನ್ನೋದು ಕೃಷಿ ವಿಶ್ವವಿದ್ಯಾಲಯದ ವಿನಂತಿ. ರಾಷ್ಟೀಯ ಅಗ್ರಿ ಸ್ಟಾರ್ಟ್ಅಪ್ ಎಕ್ಸ್ಪೋ 2025 ಎನ್ಎಎಸ್ಸಿ 2025 ಇದರ ವಿಶೇಷತೆ ಏನು ಅಂತಂದ್ರೆ, ಎನ್ಎಎಸ್ಸಿ 2025 ಕೃಷಿ ಮತ್ತು ಸಂಬಂಧಿತ ವಲಯಗಳೊಳಗ ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಹಯೋಗವನ್ನು ಉತ್ತೇಜಿಸಲಿಕ್ಕೆ ವಿನ್ಯಾಸಗೊಳಿಸಲಾದಂತಹ ವಿಶೇಷ ವೇದಿಕೆ ಅಂತಾನೆ ಹೇಳಬಹುದು. 2024 ನಡೆದಂತಹ ಎನ್ಎಎಸ್ಸಿಯ ಯಶಸ್ಸಿನ ನಂತರ ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೃಷಿಯೊಳಗ ಕ್ರಾಂತಿಕಾರಿ ಪರಿಹಾರಗಳನ್ನು ಪ್ರದರ್ಶಿಸಲಿಕ್ಕೆ ಕೃಷಿ ತಂತ್ರಜ್ಞಾನದ ನವೋದ್ಯಮಗಳು, ನಾವೀನ್ಯಕಾರರು, ರೈತರು, ಹೂಡಿಕೆದಾರರು, ತಜ್ಞರು, ನೀತಿ ನಿರೂಪಕರು, ಸಂಶೋಧಕರು ಮತ್ತು ಉದ್ಯಮ ನಾಯಕರಿಗೆ ಎಕ್ಸ್ಪೋ ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಸ್ಟಾರ್ಟ್ಅಪ್ಗಳಿಗೆ ಉತ್ಪನ್ನಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಿಕ್ಕೆ ಅವಕಾಶ, ಪಾಲುದಾರರೊಂದಿಗೆ ಸಂಯೋಜನೆ, ಹೂಡಿಕೆಗಳನ್ನು ಅನ್ವೇಷಿಸಲಿಕ್ಕೆ ಸುಸ್ಥಿರ ಬೆಳವಣಿಗೆಗೆ ಸಹಯೋಗ, ವಿದ್ಯಾರ್ಥಿಗಳು ನಾವೀನ್ಯಕಾರರಿಗೆ ಆಲೋಚನೆಗಳನ್ನು ಹುಟ್ಟುಹಾಕಲಿಕ್ಕೆ ಮತ್ತು ನವೋದ್ಯಮ ಸ್ಥಾಪನೆ ಪ್ರೋತ್ಸಾಹಿಸಲಿಕ್ಕೆ ಹ್ಯಾಕಥಾನ್. ಇನ್ನು ರಾಷ್ಟ್ರೀಯ ಅಗ್ರಿ ಸ್ಟಾರ್ಟ್ಅಪ್ ಎಕ್ಸ್ಪೋ 2025 ಅಂದರೆ ಎನ್ಎಎಸ್ಸಿ 2025 ಇದರಿಂದ ರೈತರಿಗೆ ಆಗುವಂತಹ ಅನುಕೂಲಗಳೇನು ಅದನ್ನು ತಿಳ್ಕೊಳ್ಳೋಣ. ಕೃಷಿಯೊಳಗ ಹಲವಾರು ಸವಾಲುಗಳಿದ್ದು ಕೃಷಿ ಕ್ಷೇತ್ರದೊಳಗ ತೀವ್ರಗತಿಯೊಳಗ ಬದಲಾವಣೆ ಆಗ್ತಾ ಇದೆ. ಹೊಸ ತಂತ್ರಜ್ಞಾನಕ್ಕೆ ಬೇಡಿಕೆಯದ, ಇದನ್ನ ಕೃಷಿ ಸ್ಟಾರ್ಟ್ಅಪ್ಗಳಿಂದ ಪೂರೈಸಲಿಕ್ಕೆ ಸಾಧ್ಯ ಅದ. ರಾಷ್ಟ್ರೀಯ ಅಗ್ರಿ ಸ್ಟಾರ್ಟ್ಅಪ್ ಎಕ್ಸ್ಪೋ 2025 ಇದರೊಳಗ ರೈತರಿಗಾಗಿ ಯಾವ್ಯಾವ ವ್ಯವಸ್ಥೆಗಳವ ಅದನ್ನು ತಿಳ್ಕೊಳ್ಳೋಣಂತ. ಇದರೊಳಗ ಪ್ರದರ್ಶನ ಭೇಟಿ ಅದ, ಊಟದ ವ್ಯವಸ್ಥೆ ಅದ, ವ್ಯಾಪಾರ ಸಂಬಂಧಗಳಿಗೆ ಅವಕಾಶ ಅದ. ರಾಷ್ಟ್ರೀಯ ಅಗ್ರಿ ಸ್ಟಾರ್ಟ್ಅಪ್ ಎಕ್ಸ್ಪೋ 2025 ಉದ್ಯಮಿದಾರರು ಮತ್ತು ಯುವಕರಿಗೆ ಆಗುವ ಉಪಯೋಗಗಳು ಏನು ಅಂದ್ರೆ, ಯುವಕರಿಗೆ ನವೋದ್ಯಮಗಳ ಪರಿಚಯ ಆಗ್ತದೆ, ಯೋಜನೆಯ ಪರಿಚಯ ಆಗ್ತದೆ, ಅವರು ಉದ್ಯಮಿಗಳಾಗಬಹುದು ಅನ್ನುವಂತಹ ಸಂತಸ. ಈಗ ಕೇಳಿ ನರಗುಂದ ತಾಲೂಕು ಶಿರೋಳದ ಗುರುನಾಥ್ ಎಸ್ ಮೆಣಸಗಿ ಹಾಗೂ ಸಂಗಡಿಗರಿಂದ ಓಡಬುಗಳು. ವೀರ ಸರ್ಪ ಶಿವನೊಡನೆ ವಿರೋಧೋ ತಾಳಿದ ಸರಸಿ ಜೋದ್ಭವನು ತನ್ನ ಶಿರವಂ ಕಳೆದುಕೊಂಡ ಪರಿಯಂ ಪೇಳುವೆನು ಸದ್ಭಕ್ತ ಜನಗಳು ನೀವು ಕೇಳಿರಿ. ವೀರ ಸರ್ಪ ಬ್ರಹ್ಮನಿಗೆ ಅಹಂಕಾರವು ಹೆಚ್ಚಿ ಪರಬ್ರಹ್ಮ ಮೂರ್ತಿಯಾದ ಶಂಕರನು ದೇವರಲ್ಲದೆ ಅನ್ಯ ದೇವರಿಲ್ಲವೆಂಬುದನ್ನರಿಯದೆ ತಾನೇ ಪರಬ್ರಹ್ಮ ಸ್ವರೂಪನೆಂದು ಹೇಳಿಕೊಳ್ಳುತ್ತಾ ತನ್ನ ಸಭಾಸ್ಥಾನದಲ್ಲಿ ಎಲೈ ಸುರಮುನಿಗಳೇ, ಅಷ್ಟಿಕ್ಪಾಲಕರೇ, ದೇವಾನು ದೇವತೆಗಳೇ, ಸೃಷ್ಟಿಕರ್ತನು ನಾನು, ಸ್ಥಿತಿಕರ್ತನು ನಾನು, ಲಯಕರ್ತನು ನಾನು, ಇಡೀ ಭುವನ 14 ಲೋಕಗಳಿಗೂ ನಾನೇ ಒಡೆಯನು. ಈ ರೀತಿ ಹೇಳಿಕೊಳ್ಳುತ್ತಾ ಆ ಶಿವನು ನನ್ನ ಸೇವಕನು, ಅಚ್ಯುತನು ಎನ್ನ ತೊತ್ತಾಳು, ಯಜ್ಞಪತಿಯಾದ ದೇವೇಂದ್ರನು ನನ್ನ ತೊತ್ತು ಸೇವಕನು, ಈ ರೀತಿ ಹೇಳಿಕೊಳ್ಳುತ್ತಾ ಅಗ್ನಿರ್ಮುಖೆ ಬ್ರಹ್ಮಶಿರೆ ರುದ್ರಲಾಟೆ ವಿಷ್ಣು ಹೃದಯ ಎಂಬ ಗಾಯತ್ರಿ ಮಂತ್ರ ಸ್ವರೂಪ ನಾನು, ಅಂದರೆ ಆ ಪರಬ್ರಹ್ಮ ಎನ್ನ ಶಿರಸ್ಸಿನಲ್ಲಿ ಪುಟ್ಟಿತು, ರುದ್ರಾವತಾರು ಎನ್ನ ಲಲಾಟದಲ್ಲಿ ಆಯಿತು, ವಿಷ್ಣು ಎನ್ನ ಹೃದಯ ಕಮಲದಲ್ಲಿ ಹುಟ್ಟಿದನು, ಕುಳಿದ ನರ ಸುರ ಖಗ ಮೃಗ ಪಶು ಪಕ್ಷಿಯಾಗಿ ಕಡೆ ಇರುವಿ 84 ಕೋಟಿ ಜೀವರಾಶಿಗಳು ಎಲ್ಲವೂ ಎಣ್ಣಿಂದಲೇ ಹುಟ್ಟಿದರು. ಆದ ಕಾರಣ ನಾನೇ ಸೃಷ್ಟಿಕರ್ತ, ನಾನೇ ಸ್ಥಿತಿಕರ್ತ, ನಾನೇ ಲಯಕರ್ತ. ಈ ರೀತಿ ಹೇಳಿಕೊಳ್ಳುತ್ತಾ ಗಹಿ ಗಹಿಸಿ ನಗುತ್ತಿರಲು ಆವಾಗ ವಿಷ್ಣು ಹೇಳುತ್ತಾನೆ, ಎಲ ಎಲವೋ ಮದಾಂಧನಾದ ಮಂಕುಮತಿ ಹೀನಾದ ಬ್ರಾಹ್ಮಣೆ, ಈ ರೀತಿಯಾಗಿ ಶಂಕರನನ್ನು ನಿಂದಿಸಿ ನುಡಿಯುವುದು ತರವಲ್ಲ. ನಿನ್ನ ಮಾತುಗಳು ಬೆಕ್ಕಿಗೆ ಇಲಿ ನಿಂದಿಸಿದಂತಾಗುವುದು. ಆ ಮುಕ್ಕಣ್ಣ ಮಹಾದೇವರು ಎಲ್ಲ ನಿನ್ನ ತತ್ವ ಸೇವಕರಾದರೆ ಬಾಳೆ ಬಿದಿರು ಏಡಿ ಚೇಳು ಇವು ಮರಣ ಕೊಡೋ ಕಾಲಕ್ಕೆ ಫಲವನ್ನು ಕೊಡುವಂತೆ ನಿನ್ನ ಮರಣ ಸಮೀಪಿಸಿದ ಕಾರಣ ಈ ದುಷ್ಟವಾಕ್ಯಗಳನ್ನು ಆಡುತ್ತಿ. ಎಲ್ಲೋ ಮೂಢ, ಆ ಮುಕ್ಕಣ್ಣ ಮಹಾದೇವರು ಎಲ್ಲ ಹುಟ್ಟಿದ ವಿವರ ಹೇಳುತ್ತೇನೆ ಕೇಳು ಮೂಢ. ವೀರ ಆಹಾ ಶರ್ಮ, ಸದ್ಯೋ ಜಾತೋದ್ಭವ ಬ್ರಹ್ಮ, ವಾಮ ದೇವೋದ್ಭವ ಹರಿ, ಅಘೋರಿ ರುದ್ರ, ಉತ್ಪತ್ತಿ ಪುರುಷೋದ್ಭವೇ ಸಮ, ಈಶಾನ್ಯ ಸದಾಶಿವಂಚ ಪಂಚ ಬ್ರಹ್ಮ ಸದಾಶಿವ. ಅಂದರೆ ಆ ಪರಬ್ರಹ್ಮವು ಎನ್ನ ಶಿರಸ್ಸಿನಲ್ಲಿ ಪುಟ್ಟಿತು, ರುದ್ರಾವತಾರು ಎನ್ನ ಲಲಾಟದಲ್ಲಿ ಆಯಿತು, ವಿಷ್ಣು ಎನ್ನ ಹೃದಯ ಕಮಲದಲ್ಲಿ ಹುಟ್ಟಿತು, ಸಮಸ್ತ ಜ್ಞಾನಗಳು ಎನ್ನ ಮಾನಸ ಪುತ್ರರಿಂದ ಹುಟ್ಟಿದರು. ಆದ ಕಾರಣ ನಾನೇ ಸೃಷ್ಟಿಕರ್ತ, ನಾನೇ ಸ್ಥಿತಿಕರ್ತ, ನಾನೇ ಲಯಕರ್ತ. ರೀತಿ ಗಹಿ ಗಹಿಸಿ ನಗುತ್ತಿರಲು ಆವಾಗ ವಿಷ್ಣು ಹೇಳುತ್ತಾನೆ, ಎಲ ಎಲ ಓ ಮದಾಂಧನಾದ ಮಂಕುಮತಿ ಹೀನಾದ ಬ್ರಾಹ್ಮಣೆ, ಈ ರೀತಿಯಾಗಿ ಶಂಕರನನ್ನು ನಿಂದಿಸಿ ನುಡಿಯುವುದು ತರವಲ್ಲ, ನಿನ್ನ ಮಾತುಗಳು ಬೆಕ್ಕಿಗೆ ಇಲಿ ನಿಂದಿಸಂತಾಗೋದು. ಆ ಮುಕ್ಕಣ್ಣ ಮಹಾದೇವರು ಎಲ್ಲ ನಿನ್ನ ತತ್ವ ಸೇವಕರಾದ್ರೆ ಬಾಳೆ ಬಿದಿರು ಏಡಿ ಚೇಳು ಇವು ಮರಣ ಕೊಡೋ ಕಾಲಕ್ಕೆ ಫಲವನ್ನು ಕೊಡುವಂತೆ ನಿನ್ನ ಮರಣ ಸಮೀಪಿಸಿದ ಕಾರಣ ಈ ದುಷ್ಟವಾಕ್ಯಗಳನ್ನು ಆಡುತ್ತಿ. ಎಲ್ಲೋ ಮೂಢ, ವೀರ ಆಹಾ ಶರ್ಪ, ಆ ಮುಕ್ಕಣ್ಣ ಮಹಾದೇವರು ನಿನ್ನ ತತ್ವ ಸೇವಕರಾದ್ರೆ ಬಾಳೆ ಬಿದಿರು ಏಡಿ ಚೇಳು ಇವು ಮರಣ ಕೊಡುವ ಕಾಲಕ್ಕೆ ಫಲವನ್ನು ಕೊಡುವಂತೆ ನಿನ್ನ ಮರಣ ಸಮೀಪಿಸಿದ ಕಾರಣ ಈ ದುಷ್ಟವಾಕ್ಯಗಳನ್ನು ಆಡುತ್ತಿ. ಎಲ್ಲೋ ಮೂಢ, ವೀರ ಆ ಶರ್ಪ, ಆವಾಗ ನಮ್ಮ ಶ್ರೀ ಶಂಕರನು ಬ್ರಹ್ಮನು ಹೊತ್ತಿರುವ ಗರ್ವದವರೇನು ಹೇಳುವನೆಂದು ಬ್ರಹ್ಮನ ಇದ್ರ ಕಾಲಭೈರ ರೂಪ ಅದಂತಂದರೆ ಏಕಂ ಕಟ್ವಾಂಗ ಹಸ್ತಂ ಪುನರಪಿ ಭುಜಗಂಪಾರ ಶಂಖ ತ್ರಿಶೂಲಂ ಕಪಾಲಂ ಖಡ್ಗ ಹಸ್ತಂ ಡಮರುಗ ಸಹಿತ ವಾಮ ಹಸ್ತಂ ಪಿನಾಕು ಚಂದ್ರಾರ್ಕು ಕೇತುಮಾಲ್ಯಾಮ ವಿಕೃತಿ ಭಯಂಕರಂ ನಾಗೋ ಯಜ್ಞೋಪವಿತಂ ನೀಲಜಂ ಪೀತವರ್ಣಂ ಸಕಲ ಶಿವಮಯಂ ಭೈರವಂ ಭೀಮ ರೂಪರೌದ್ರಂ ರುದ್ರಾವತಾರೋಜ್ವಾಲನಂ ಭೀಮ ಶಂಕರಂ ಒಂದೇ ತ್ರಿಲೋಕ ಪದಂ ಎಂಬಂತೆ ಎಂಥ ಅದ್ಭುತ ಆಕಾರವಂ ತಳೆದು ತುಳಿದ ನುಡಿದ ಬ್ರಹ್ಮಣನು ಶಿರವ ಧನವಿಗೆ ಬಿಸಾಡಲು ಆಗ ಬ್ರಹ್ಮನ ಶಿರಸ್ಸಿನಿಂದ ಹೊರಟ ರಕ್ತವು ಸಮುದ್ರದ ಮೇಲ್ವರೆದು ಒಕ್ಕುವಂತೆ ಪ್ರಣಯವಾಗಲು ಆಗ ಬ್ರಹ್ಮನ ಮೂರ್ತಿಯಿಂದ ಎದ್ದು ಎತ್ತತ್ತು ಕಾಲಭೈರವ ಮೂರ್ತಿಗೆ ನಮಸ್ಕರಿಸಲು ಕಾಲಭೈರವ ಮೂರ್ತಿಗೆ ಕರುಣೆ ಬಂದು ಆ ಬ್ರಹ್ಮನ ಶಿರಸ್ಸಿಂದ ಹೊರಟ ರಕ್ತವಂ ತನ್ನ ಅಗ್ನಿಯೇತ್ರದಿಂದ ಸುಟ್ಟು ಸೃಷ್ಟಿಕರ್ತೃತ್ವವನ್ನು ಪುನಃ ಕರುಣಿಸಿ ಬಿದ್ದಿರುವ ಬ್ರಹ್ಮನ ಶಿರಸ್ಸನ್ನು ಒಂದೇ ಹಸ್ತದಿಂದ ತೆಗೆದುಕೊಂಡು ಬ್ರಹ್ಮಕಪಾಲವನ್ನು ಮಾಡಿಕೊಂಡು ಭಿಕ್ಷಾಟನಕ್ಕೆ ಹೊರಟ ರುದ್ರ ಭವತಿ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಭವತಿ ಭವತಿ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಆಪತ್ ಬಂದು ಶ್ರೀಹರಿಯೇ ಶಾಪ ವಿಮೋಚನಗಾಸರೆಯೇ ಆಪತ್ ಬಂದು ಶ್ರೀಹರಿಯೇ ಶಾಪ ವಿಮೋಚನಗಾಸರೆಯೇ ನೀನಿಲ್ಲದೆ ನಾನಿಲ್ಲಿಗೆ ಬಂದೆ ಕ್ಷಾಂದಿ ಬ್ರಹ್ಮ ಕಪಾಲವ ಹಿಡಿದು ಧರ್ಮ ದೀಕ್ಷೆಯಲ್ಲಿ ನಡೆದು ಬ್ರಹ್ಮ ಕಪಾಲವ ಹಿಡಿದು ಧರ್ಮ ದೀಕ್ಷೆಯಲ್ಲಿ ನಡೆದು ನೀನಿಲ್ಲದೆ ನಾನಿಲ್ಲಿಗೆ ಬಂದೆ ಭವತಿ ಭವತಿ ಭಿಕ್ಷಾಂದೇಹಿ ಬೇಡುತ್ತ ನಾ ಬಂದೆ